ವೇಗದಲ್ಲಿ ಬೀಸಲಿರುವ ಕಾರಣ ಸಮುದ್ರಕ್ಕಿಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಸಂಜೆ ಅಥವಾ ರಾತ್ರಿ ಹಗುರ ಮಳೆ, ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಗಮ ಆಡಳಿತ ನಿರ್ವಹಣೆಗೆ ಉತ್ತರದಾಯಿತ್ವ ಅಗತ್ಯ, ಮುಖ್ಯಮಂತ್ರಿ. ರಾಜ್ಯಾದ್ಯಂತ ಗೃಹಜ್ಯೋತಿ ನೋಂದಣಿ ಪ್ರಕ್ರಿಯೆ ಆರಂಭ. ಸಹಕಾರಿ ಕ್ಷೇತ್ರದ ಬಲವರ್ಧನೆಗೆ ಅಗತ್ಯ ಕ್ರಮ, ಕೆಎನ್ ರಾಜಣ್ಣ. ನೈಸರ್ಗಿಕ ದುರಂತ ತಡೆಗೆ ಪರಿಸರ ಸಮತೋಲನ ಉತ್ತಮ ಮಾರ್ಗ, ಪ್ರಧಾನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ರೂಪಕ ರಸಗೊಬ್ಬರ ಮರುಪ್ರಸಾರ, ರಚನೆ ಶೋಭಾ ಆರ್ ಪಾಟೀಲ್, ಪರಿಕಲ್ಪನೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ, ಕೊನೆಯಲ್ಲಿ ಗದಗ್ ಬೆಟಗೇರಿಯ ಮಾರುತೆಪ್ಪ ಬಿ ಭಜಂತ್ರಿ ಮತ್ತು ಸಂಗಡಿಗರಿಂದ ಸನಾದಿವಾದನ ಕೇಳಲಿದ್ದೀರಿ. ಮೊದಲಿಗೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗೆ ಮಳೆಯಾಗುವ ಸಾಧ್ಯತೆಗಳು 30%. ರಾಯಚೂರು, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ 35, ಕೊಪ್ಪಳ ಜಿಲ್ಲೆಯೊಳಗ 60, ಬಳ್ಳಾರಿ ಜಿಲ್ಲೆಯೊಳಗ 40 ಮತ್ತು ಬಾಗಲಕೋಟೆ ಜಿಲ್ಲೆಯೊಳಗ 50% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯೊಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವುದು, ಉಳಿದ ಜಿಲ್ಲೆಗಳಲ್ಲಿ ಮೋಡ ಮುಸುಕಿದಂತಹ ವಾತಾವರಣ ಇರಬಹುದಾಗಿದೆ, ಎಲ್ಲೋ ಕೆಲವು ಕಡೆ ಹಗುರವಾಗಿ ಮಳೆ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ರೂಪಕ ರಸಗೊಬ್ಬರ, ರಚನೆ ಶೋಭಾ ಆರ್ ಪಾಟೀಲ್, ಪರಿಕಲ್ಪನೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಸಾಹಿತ್ಯ ಶೋಭಾ ಆರ್ ಪಾಟೀಲ್ ಕೇಳಿ ರೂಪಕ ರಸಗೊಬ್ಬರ. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು, ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು. ಅನ್ನದಾತನೆ ಕೇಳು ನೀನು, ಅನ್ನದಾತನೆ ಕೇಳು ನೀನು, ಸಾವಯವವೇ ನೀರು, ಸಾವಯವವೇ ನೀರು, ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ. ಗಂಗೆ, ಏ ಗಂಗೆ, ಎದ್ದು ಹೇಳು. ಬೆಳ್ಳಿ ಚುಕ್ಕಿ ಮೂಡಿ ಬಹಳ ಹೊತ್ತಾತು, ದೌಡೆದ್ದು ನೀರು ಕಾಸು. ಸೂರ್ಯ ಮೂಡ್ತಿದ್ದಂಗ ನಾ ಪ್ಯಾಟಿಗೆ ಹೋಗಿ ಗೊಬ್ಬರ ತಗೊಂಡ್ ಬರ್ಬೇಕಾಗ್ಯದ, ಗೊತ್ತಿಲ್ಲ ನಿನಗ? ಭಾಳ ರಾತ್ರಿ ಆಯ್ತು, ಸುಮ್ ಮಕ್ಕೋಬಾರ್ದ. ಹಗುಲ ರಾತ್ರಿ ಬರೀ ಗೊಬ್ಬರ ಚಿಂತನೆ ಮಾಡ್ತಿ. ಹುಟ್ಟಿಸಿ ದೇವ್ರು ಹುಲ್ಲು ಮೇಯಿಸೋದಿಲ್ಲ, ಸುಮ್ಮಿರು. ಇನ್ನೊಂದ್ ತಾಸು ಮಕ್ಕೊಂಡೆದ್ದು ನೀರಿಗೆ ಹಾಕಿ ನೀರು ಕಾದ ಮ್ಯಾಗ ನಾ ಎಲ್ಲ ಎಬ್ಬಿಸ್ತೇನೆ ಅಂತ. ಈಗ ಮಕ್ಕೋ, ನಮ್ಮೂರಿಗೆ ಬಸ್ ಬರದ ಆರ ಮೇಲೆ. ಬಸ್ಸಿನ ದಾರಿ ನಾ ಕಾಯಂಗಿಲ್ಲ. ಮ್ಯಾಲಿಂಕೇರಿ, ಪಟೇಲ, ಭೀಮಣ್ಣ, ತಿಪ್ಪಣ್ಣ ಹಿಂಗ ಎಲ್ಲಾರು ಕೂಡಿ ಜೀಪ್ ತಗೊಂಡು ಹೋಗಮಂತ ರಾತ್ರಿನ ಮಾತಾಡ್ಕೊಂಡಿವಿ. ಹೇಳ ಹೇಳ, ಜಲ್ದಿ ಹೇಳ. ಏನ್ ಹಿರಿಯ, ಆರಾಮಾಗಿ ನಿದ್ದೆ ಮಾಡ್ಲಿಕ್ಕೂ ಬಿಡಂಗಿಲ್ಲ ನೋಡ. ನಾ ಊರಿಗೆ ಹೋದ್ಮೇಲೆ ಮಕ್ಕೊಳಕತ್ತಿ. ಈಗ ಹೇಳ, ನಾಲ್ಕು ರೊಟ್ಟಿ ಮಾಡಿ ಬುತ್ತಿ ಕಟ್ಟು. ಕಂಡಾಪಟ್ಟಿ ಪಾಳಿ ಇರ್ತದ, ಗೊತ್ತದ ನಿನಗ? ಏಟ್ ಹೊತ್ತಾಗ್ತದನೋ ಬರುದು. ಸರಿ ಬಿಡು, ನಾ ನೀರ್ ಕಾಸಿ ರೊಟ್ಟಿ ಮಾಡ್ತೀನಿ ಅಂತ. ನೀ ಹಿಂಡಿ ಕಸ ಮಾಡ ಮತ್ತೆ. ಆಯ್ತಾಯ್ತು, ನಾ ಎಲ್ಲ ಮಾಡ್ತೀನತ್ತ. ಮೊದಲ ಕರ ಬಿಟ್ಟು ಹಾಲು ಹಿಡ್ಕೊಂಡು ತಾ, ಚಾ ಮಾಡ್ತೀನಂತ. ಗಂಗಿ, ಮಕ್ಕಳ ಮುಂದ ಮಗ ನಸಿಕ್ನಾಗ ಎಬ್ಬಿಸು ಅಂತ ಹೇಳಿದ್ನಲ್ಲ. ಹಾ ಹೌದ್ ಹೌದು, ಪರೀಕ್ಷಾ ಅವ, ನಸಿಕ್ನಾಗ ಎಬ್ಬಿಸು ಅಂತ ಹೇಳಿದ್ದ. ಚಲೋ ನೆಪ್ ಮಾಡಿದ್ ನೋಡ. ರಾಮಯ್ಯ, ಮಗ ರಾಮ ಹೇಳ, ಮಗ ಹೇಳ್ತಿನವ, ನಸಿಕೆಗೆ ಎಬ್ಬಿಸ ಅಂತ ಹೇಳಿದ್ದಿ. ನಿಮ್ಮಪ್ಪನು ಎದ್ದು ಹೆಂಡಿ ಕಸ ಮಾಡಿ ಕಲಬುರಗಿ ಹೋಗಿ ಗೊಬ್ಬರ ತರ್ತಾರಂತೆ. ಹೇಳ ಮಗ, ಹೇಳ. ಹೇಳ್ತೀನವ. ಸರಕಾರ ನೋಡು ನಮ್ಮದೈತಿ, ಗೊಬ್ಬರವನ್ನು ಹಂಚತೈತಿ. ಸರಕಾರ ನೋಡು ನಮ್ಮದೈತಿ, ಗೊಬ್ಬರವನ್ನು ಹಂಚತೈತಿ. ಹೋಗುನನ ಹಿರಿಯ, ಈಗ ತಗೋ ಬುತ್ತಿಯಾಗ ಗಟ್ಟಬ್ಯಾಳಿ ಮತ್ತ ಕಾರಳ ಹಿಂಡಿ ಹಾಕಿ ನೋಡು. ಊಟ ಮಾಡಿ ಬುತ್ತಿ ಪಡ, ಅಲ್ಲೇ ಒಗದ್ ಬರಬೇಡ, ಅದನ್ನ ಹೊಳಿ ತಗೊಂಡ್ ಬಾ. ತರ್ತೀನಿ ತರ್ತೀನಿ. ಇನ್ನ ಹೋಗಿ ಬರ್ಲ. ಆಗ ಜೀಪ್ ಇಲ್ಲಿಗೆ ಬಂತ ನೋಡು, ನಾ ಹೇಳಿದ್ದಿಲ್ಲ, ನಾ ಹೋಗಿ ಬರ್ತೀನಿ. ಏ ರಾಮು, ಏನಪ್ಪ? ನಾ ಹೋಗಿ ಬರ್ತೀನಿ, ಸಂಜಿಕ್ ಬರ್ತೀನಿ ಅಂತ. ನೀ ಚಂದ್ ಓದಿ ಮುಂದ ದೊಡ್ಡ ರೈತ ಆಗ್ಬೇಕು ನೋಡು. ಕಲಿತ ರೈತ ಈ ದೇಶದ ಭಾಗ್ಯ ವಿಧಾತ ಅನ್ನೋದು ಗೊತ್ತಿರ್ಲಿ ನಿನಗ. ಆಯ್ತಪ್ಪ. ಮತ್ತ ಅಪ್ಪ ಅಪ್ಪ, ನಂಗೊಂದ್ ಚಲೋ ಪೆನ್ ತಗೊಂಡ್ ಬಾರಪ್ಪ. ತರ್ತೀನಿ ತರ್ತೀನಿ. ಗೊಬ್ಬರ ತರಲಾಕ ದಿನ ಹಿಡಿತೈತಿ, ಅಂಗಡಿ ಮುಂದ ಪಳಿ ಇರುತ್ತೈತಿ. ಗೊಬ್ಬರ ತರಲಾಕ ದಿನ ಹಿಡಿತೈತಿ, ಹೇಳ ಚೆಲುವಿ, ಹೇಳ ಚೆಲುವಿ, ಹೇಳ ಚೆಲುವಿ, ಹೇಳ ಚೆಲುವಿ. ಆಗ್ತದೇನು ನನ್ನ ಬಿಟ್ಟು ಇರಲಾಕ, ಆಗ್ತದೇನು ನನ್ನ ಬಿಟ್ಟು ಇರಲಾಕ, ಹೋಗೋ ಜಾಂಗ ನಾವು ಬಿತ್ತಲಾಕ, ಹೋಗೋ ಜಾಂಗ ನಾವು ಬಿತ್ತಲಾಕ. ಅವ್ವ ಅವ್ವ, ನಾ ಸಾಲಿಗೆ ಹೋಗಿ ಬರ್ತೀನ. ಪರೀಕ್ಷಾ ಅದ ಅಂದಿದ್ದಲ್ಲ. ಹಾ ಅವ್ವ, ಅದ ಎಲ್ಲ ಪ್ರಶ್ನೆಗೆ ಉತ್ತರ ಗಟ್ಟಿ ಮಾಡಿ ಇಲ್ಲ. ಹೂನವ್ವ, ಗಟ್ಟಿ ಮಾಡೀನಿ. ಚಲೋತ್ನಾಗ ಬರೀ ಏನ. ನಾನು ಆಟ ಸಂಘದ ಕಡೆ ಹೋಗಿ ಬರ್ತೀನಂತೆ. ಇವತ್ತು ಮಧ್ಯಾಹ್ನ ಗೊಬ್ಬರ ಬೀಜದ ಬಗ್ಗೆ ತಿಳಿಸಲಿಕ್ಕೆ ಕಲಬುರಗಿಲಿಂದ ಆಫೀಸರ್ ಬರಕತ್ಯಾರ. ನಾ ಬರದ್ ಒಂದ್ ತಾಸ್ ತಡ ಆದ್ರೂ ನೀ ಸಾಲಿನ ಬಂದು ಓದ್ಕೋತ ಕುಂದ್ರ ಮಗ. ಆಯ್ತವ್ವ, ನಾ ಹೋಗಿ ಬರ್ತೀನಿ ನೋಡ. ಹಾ ಹೋಗಿ ಬಾ ಮಗ, ಹೋಗಿ ಬಾ. ಸಾವಯವದ ಸಮಯ ಬಿದು ನೋಡು ರೈತನೇ ಎತ್ತೇಳು ನೀನು, ಸಾವಯವದ ಸಮಯ ಬಿದು ನೋಡು ರೈತನೇ ಎತ್ತೇಳು ನೀನು, ಸಾವಯವವು ಕರೆಯುತ್ತಿಹದು, ಸಾವಯವವು ಕರೆಯುತ್ತಿಹದು ರೈತನೇ ಎತ್ತೇಳು ಈಗ, ರೈತನೇ ಎತ್ತೇಳು ಬೇಗ. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ನಾಳೆ ಇಂಗ್ಲಿಷ್ ಪೇಪರ್ ಅದಪ್ಪ ಓದ್ಬೇಕಲ್ಲ. ಈಗ ಇಂಗ್ಲಿಷ್ ಶಬ್ದ ಕಟ್ ಮಾಡ್ತೀನಿ. ಡಿ ಐ ಎಫ್ ಎಫ್ ಐ ಸಿ ಯು ಐ ಸಿ. ಡಿಫಿಕಲ್ಟ್ ಡಿಫಿಕಲ್ಟ್ ಅಂದ್ರೆ ಕಟ್ಟಿನ. ಏನಪ್ಪ ನಿಮ್ಮ ಇಲ್ಲನ? ಇಲ್ಲಪ್ಪ. ಟಿ ಎ ಎಸ್ ಓ ಎನ್ ಏನಂದ್ರೆ ಋತು. ಬಾಯಿ ಮುಚ್ಚಿಕೊಂಡ ಯಾಕೆ ಗಡಗಡ ಒದರಾಗತ್ತಿದೆ? ಇಲ್ಲಪ್ಪ, ನಾಳೆ ನನ್ ಪರೀಕ್ಷೆ ಅವ. ಎಫ್ ಇ ಆರ್ ಟಿ ಐ ಜೆಡ್ ಡಿ ಆರ್. ಅಲ್ಲಿ ಕುಂತ ದುಕಾನ ಕಾಯಿಲ್ಲ. ಫರ್ಟಿಲೈಸರ್ ಅಂದ್ರೆ ಎ ಜಿ. ಎಲ್ಲಿ ಹೋಗಿದ್ದೆ? ಐ ಸಿ ಯು. ಸಂಜೆತನ ಹಂಗೆ ತಿರುಗಾಡುದ ಏನು? ಯು ಆರ್ ಇ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಅಂದ್ರೆ ಕೃಷಿ. ಸಿಟಿಗೆ ಬರಕತ್ತಿ ಯು ಎಲ್ ರೊಟ್ಟಿ ಬುತ್ತಿ ಮಾಡಿ ಕಳಿಸಿದ್ರು ನೋಡ. ಬಹಳ ಗೊಬ್ಬರ ಹೆಂಗ್ ಸಿಗುದಿಲ್ಲ? ಉಳುಮೆ. ಏ ಏ ಮಗನ, ಅವಾಗಿಂದ ಹೇಳಾಕತ್ತಿ ನಿನಗ ಒದ್ರ ಬೇಡ ಅಂತ ಹೇಳಿ. ಇಲ್ಲ ಬಂದಿರ್ತೇ. ಇಲ್ಲ ಪರೀಕ್ಷೆ ನಾಕ್ ಬಿಗಿತು ನೋಡ್ ಮತ್ತಿಲ್ಲ ಅಂದ್ರ. ಅಯ್ಯಯ್ಯ, ಏನಾಗಿದ್ ನಿನಗೆ ಇವತ್ತ? ಕೂಸಿಗೆ ಸಾಲಕ್ ಪರೀಕ್ಷೆ ಅವ, ತನ್ನಷ್ಟಕ್ ತಾ ಓದ್ಕೊಲಿಕತ್ತಾನ. ನಿನಗೇನಾಯ್ತು? ಏನಾಗಿಲ್ಲ, ಹಿಂಗ ಗೊಬ್ಬರ ಇರ್ಲಾರ್ದ ಈ ಸಲ ಬೀತಿಗೆ ಮಾಡಿದ್ನಿ ಅಂದ್ರ ಏನಾಗೋದಿಲ್ಲ, ಅವಾಗ ಆಗ್ತದ. ಸಾಕ್ ಸಾಕಾಗ್ಯದ ಈ ಗೊಬ್ಬರದ ಕಾಲ. ಮುಂಜು ಮುಂಜಾನೆ ಅದು ಹೋಗುದ್ರೊಳಗ ನೂರಾರು ಮಂದಿ ಪಾಳಿ ಹಚ್ಚಿ ನಿಂತು ಬಿಟ್ಟಿರ್ತಾರ. ಅರ್ಧ ಮಂದಿ ಗೊಬ್ಬರ ಸಿಕ್ರ ಇನ್ ಅರ್ಧ ಮಂದಿ ಗೊಬ್ಬರ ಖಾಲಿ ಆಗಿಬಿಡ್ತದ. ಹಿಂಗೆ ಆದ್ರ ರೈತ ಊರ್ಲ್ ಹಾಕೋಲಾರ್ದ ಏನ್ ಮಾಡ್ತಾನ? ಮನ್ನಿ ಹೋದಿ ಗೊಬ್ಬರ ಸಿಗ್ಲಿಲ್ಲ, ಇವತ್ ಹೋದಿ ಗೊಬ್ಬರ ಸಿಕ್ಕಿಲ್ಲ, ಹೌದಲ್ಲ? ನನಗ ನೋಡಿದ್ರ ಗೊಬ್ಬರ ತಂದಂಗ ಕಾಣಿಸ್ತೀನೇನು. ಮೊದಲ ಪಾಳಿಗೆ ನಿಂತು ಕಾಲು ನುಸಾಕತ್ತವ, ತಲಿ ಹೊಡ್ಯಾಕತ್ತೈತಿ. ಮನಿಗ್ ಬರೋದ್ರಾಗ ಇವ ಗಡಗಡ ಒದರಾಡಕತ್ತಾನ. ನೀ ಸಂಘ ಅಂತ ಕಟ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ತಿ. ಮನಿ ಕಡೆ ಏನ್ರಿ ಖಬರ್ ಐತೆ ನಿನಗ? ಈಗ ಹಿರಿಯ, ನೀ ನನಗ ಏನಾರ ಅನ್ನು, ಆದ್ರ ನಮ್ ಸಂಘಕ್ಕೆ ಏನಾರ ಅಂದ್ರ ನನಗ್ ಸಿಟ್ಟು ಬರ್ತದ ನೋಡು. ಹೋ ಬರ್ತೈತಿ ಬರ್ತೈತಿ, ಸಿಟ್ಟು ಬರ್ತೈತಿ. ಯಾಕ? ಸಂಘದಿಂದ ಸಾಲ ತಂದು ಕೊಟ್ಟಾಗ ನಮ್ಮ ಸಂಘ ಬಹಳ ಚಲೋ ಇತ್ತಲ್ಲ. ಏ ಸುಮ್ಕುಂದ್ರು ಬಹಳ ತಂದು ಕೊಟ್ಟಾಕಿ ಸಂಘ ಅಂತ. ಸಂಘ ಏನ್ ಮಾಡ್ತದ ನಿಮ್ ಸಂಘ? ಗೊಬ್ಬರ ಕೊಡಿಸ್ತದೇನ? ಬೀಜ ಕೊಡಿಸ್ತದೇನ? ಹೇಳಿಕ್ ಬಂದು ಬಹಳ ದೊಡ್ಡದಾಗಿ ಗೊಬ್ಬರ ಸಿಗವಲ್ತು. ಬಿತ್ತಿಗೆ ಹೆಂಗ್ ಮಾಡ್ಬೇಕಂತ ನನಗ್ ಚಿಂತೆ, ಆದ್ರ ನಿನಗ್ ಸಂಘದ ಚಿಂತೆ ಅಲ್ಲ. ಹಿರಿಯ, ನಮ್ಮ ಸಂಘದಿಂದ ಗೊಬ್ಬರ ಬೀಜ ಕೊಡುದಿಲ್ಲ ಖರೆ, ಆದ್ರ ನಮ್ಮ ಸಂಘದಿಂದ ಮಾಹಿತಿ ಕೊಡ್ತೀವಿ, ತಿಳಿತಾ? ಏ ಸುಮ್ಮಿರು, ಉಗುಳ ನುಂಗಿದ್ರ ಹೊಟ್ಟಿ ತುಂಬುದಿಲ್ಲ, ತಿಳಿತಾ? ಮಾಹಿತಿ ಕೊಡ್ತಾರಂತ, ಮಾಹಿತಿ ಯಾರಿಗ್ ಬೇಕಾಗ್ಯದ ನಿಮ್ ಮಾಹಿತಿ ತಗೊಂಡು? ಯಾರಿಗ್ ಬೇಕಾಗ್ಯದ ಅಂದ್ರ ರೈತರೆಲ್ಲಾರಿಗೂ ಬೇಕಾಗ್ಯದ, ತಿಳಿತಾ? ಏ ಗಂಗಿ, ಸುಮ್ ಕುಂಡ್ರ ಸಂಘದ ಮಾತಾಡಿದಂದ್ರ ನೋಡಿ ನಿಮ್ ಮ್ಯಾಲ ಈ ಸರ್ಕಾರದವರಿಗೆ ಏನಾಗ್ಯದೇನೋ. ಟೈಮಿಗೆ ಸರಿಯಾಗಿ ಗೊಬ್ಬರ ಬೀಜ ಕೂಡ ವ್ಯವಸ್ಥೆ ಮಾಡ್ಲಿಕ್ ಬರುದಿಲ್ಲ. ಸುಮ್ ಇರ್ತಾರ ನೋಡಿ ಎಲ್ಲ, ಮುಂಗಾರ ಚಾಲು ಆಗುತ್ತಾನ. ಅಲ್ಲ ಹಿರಿಯ, ಸರ್ಕಾರದವ್ರಿಗೆ ಯಾಕಂತಿ? ನಮ್ಮಪ್ಪ ನಿಮ್ಮಪ್ಪ ವಕ್ಕಲ್ತನ ಮಾಡೋ ಮುಂದ ಅವರಿಗೆ ಸರ್ಕಾರದವರೇ ಗೊಬ್ಬರ ಬೀಜ ಕೊಡ್ತಿದ್ರೇನು? ಅವ್ರಿಗೆ ಬೇಕಾದ ಗೊಬ್ಬರ ಬೀಜ ತಾವೇ ತಯಾರಿ ಮಾಡಿ ಇಟ್ಕೊಂಡಿರ್ತಿದ್ರ, ಹೌದಲ್ಲೋ? ಈಗ ಯಾಕೆ ಸರ್ಕಾರಕ್ಕೆ ಬೈತಿ? ಅದೆಲ್ಲ ಹಳಿ ಕಾಲದ್ದಾಯ್ತು, ಈಗ ಅದೆಲ್ಲ ನಡೆಯಂಗಿಲ್ಲ. ಹಂಗ್ಯಾಕಂತಿ? ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿದ್ರಿಂದ ನಮ್ಮ ಆಹಾರ ಧಾನ್ಯ ಮತ್ತು ಭೂಮಿ ತಕ್ಕತ್ತ ಕಡಿಮೆ ಆಗ್ಯದ ಅನ್ನೋದು ಕೇಳ್ತೀವಲ್ಲ. ಅದೆಲ್ಲ ಬರೋಬ್ರಿ, ಈಗೇನ್ ಮಾಡ್ಬೇಕು? ಸರ್ಕಾರದವರು ಗೊಬ್ಬರ ಬೀಜ ಕೊಡ್ಲಿಲ್ಲ ಅಂದ್ರ ತೊಗರಿ ಪುಡಿ ಕುಡಿದು ಸಾಯ್ಬೇಕಾಗ್ತದ, ತಿಳಿತೇನ? ಹಿರಿಯಾ, ನಿನ್ನ ಬಾಯಿಗೆ ಇಂಥ ಮಾತ ನನಗ್ ನಂಬಕ ಆಗವಲ್ತು. ಈ ಮಾತು ನೀ ಆಡಕತ್ತಿ ಅಂತ. ಯಾಕ? ನಮ್ಮ ಮನುಷ್ಯ ಅಲ್ಲೇನು? ಅಲ್ಲಂದವ್ರ ಯಾರು? ಏಟ್ ಒಳ್ಳೊಳ್ಳೆ ವಿಚಾರ ಮಾಡವ್ ನೀನು. ನೀನ ಹಿಂಗಂದ್ರೆ ಹೆಂಗ್ ಅಂತೀನಿ? ಜರಾ ವಿಚಾರ ಮಾಡು. ನಮ್ ಸಂಘಕ್ಕ ಇವತ್ ಒಬ್ರು ಆಫೀಸರ್ ಬಂದಿದ್ರು. ಏನ್ ಕೆಲಸ ಅದ ನಿಮ್ ಸಂಘದವರಿಗೆ? ಯಾರ ಬರ್ಲಿ ಅವ್ರ ಜೋಡಿ ಕುಂತು ಮಾತಾಡಿ ಬರ್ತೀರಿ. ಅವ್ರಿಗೇನ್ ತಿಳಿತದ ನಮ್ಮ ರೈತರ ಕಷ್ಟ? ಯಾಕ್ ತಿಳಂಗಿಲ್ಲ ಕೇಳಿರಿ. ಅವ್ರೇನಂದ್ರು ಅಂದ್ರ, ನಮ್ ರೈತರು ಡಿಎಪಿನೇ ಬೇಕು ಅಂತ ಯಾಕ್ ಪರದಾಡಬೇಕು? ಡಿಎಪಿ ಒಳಗ ಏನಿರ್ತದ ಅಂದ್ರ ಫಾಸ್ಫರಸ್ ಅಂದ್ರ ರಂಜಕ. ಈ ರಂಜಕ ಸಿಗುವಂತ ಬಹಳಷ್ಟು ಸಂಯುಕ್ತ ರಸಗೊಬ್ಬರಗಳು ಸಿಗ್ತಾವ, ಅವುಗಳನ್ನ ಯಾಕ ಉಪಯೋಗ ಮಾಡ್ಕೋಬಾರದು ಅಂತಂದ್ರು. ಏ ಗಂಗೆ, ಸುಮ್ಮನ ನಾನ್ ತಲಿ ತಿನ್ಬೇಡ. ಮೊದ್ಲ ತಲಿ ಹೊಡ್ಯಾಕತ್ತದ. ಅದ್ಯಾವ ಸಂಯುಕ್ತ ರಸಗೊಬ್ಬರದಾಗ ಸಿಗ್ತದ? ಏ ಅದೆಲ್ಲ ಸುಳ್ಳದ. ಸುಳ್ಳಲ್ಲಿ ಹಿರಿಯ, ಅದ್ಯಾವ್ದೋ ಹೇಳಿದ್ರು. ಅದಂದ್ರ 19 19 19, 12 32 16 ಮತ್ತ 17 17 17, 10 26 26, ಮತ್ತ ಇನ್ನೊಂದೇನ್ ಹೇಳಿದ್ರಂದ್ರ 14 14 14. ಈ ಎಲ್ಲಾ ಗೊಬ್ಬರದೊಳಗ ರಂಜಕ ಇದ್ದೇ ಇರ್ತದಂತ. ಯಾವ ಬೆಳೆಗೆ ಎಷ್ಟ್ ರಂಜಕ ಬೇಕಾಗ್ತದ ಅಂತ ಲೆಕ್ಕ ಹಾಕಿ ನಮ್ ರೈತರು ತಮ್ಮ ಗೊಬ್ಬರದ ಪೂರೈಕೆ ಮಾಡ್ಕೋಬಹುದು ಅಂತ ಹೇಳಿದ್ರು. ಹೌದನ? ಮತ್ತೇನ್ ಹೇಳಿದ್ರು? ಮತ್ತೇನ್ ಹೇಳಿದ್ರು ಅಂದ್ರ ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿದ್ರು. ಈ ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್, ರೇಂಚ ಹಿಂಗ, ಮತ್ತ ದನಗಳ ಮೂತ್ರ, ಸೆಗಣಿ, ಬೇವಿನ ಕಷಾಯ ಎಲ್ಲಾ ಉಪಯೋಗ ಮಾಡಿ ಔಷಧ ತಯಾರಿಸಿ ಬೆಳಿಗ್ ಸಿಡಿಸಿದ್ರ ಹುಳ ಬರಂಗಿಲ್ಲಂತ. ಇನ್ನ ಬಹಳ ಬಹಳ ತಿಳಿಸಿ ಹೇಳಿದ್ರು. ಅದೆಲ್ಲ ನಾವು ರೆಕಾರ್ಡ್ ಮಾಡಿ ಇಟ್ಕೊಂಡಿವಿ, ನಿಮ್ಗೆಲ್ಲಾರಿಗೂ ಕೇಳಿಸ್ಬೇಕು ಅಂತ. ನಾಳೆಗೆ ನೀ ಎಲ್ಲಾರ ಕರ್ಕೊಂಡು ನಮ್ ಸಂಘದ ಕಡೆ ಬಾ, ನಾ ಅದನ್ನ ರೆಕಾರ್ಡ್ ಹಾಕಿ ಕೇಳಿಸ್ತೀನಂತ. ತಿಳಿತಾ? ಈಗೇನು ಚಿಂತೆ ಮಾಡಬೇಡ, ಕೈ ಕಾಲ್ ಮುಖ ತೊಳ್ಕೊ, ಒಂದಟ್ಟು ಚಾ ಮಾಡಿ ಕೊಡ್ತೀನಿ, ಕುಡಿದು ಎಲ್ಲಾರಿಗೆ ಭೇಟಿಯಾಗಿ ಹೇಳ್ಬಾ. ಹಿಂಗತಿ? ಸಮಾಧಾನ ನೋಡಿ, ಒಂದ್ ಸ್ವಲ್ಪ ಚಾ ಮಾಡಿತಾ, ಕುಡಿದು ಹೋಗಿ ಬರ್ತೀನಿ. ಏ ಮಗ ರಾಮ, ನೀ ಚಂದಾಗಿ ಓದ್ ಮಗ, ನಾಳೆ ನಿನಗ ಭಾರಿ ಪೆನ್ ತಂದು ಕೊಡ್ತೀನಂತ. ಒಂದ್ ಚಲೋ ಓದು. ಎಲ್ಲ ಇವನ ಇಲ್ಲಿ ಅವಾಜೇ ಇಲ್ಲಲ್ಲ, ನೀ ಬೈದಿ ಮತ್ತ ಹೊರಗೆ ಹೋದಂಗ ಕಾಣತೈತಿ. ಆಯ್ತೇಳು, ಹೋಗಿ ಬರ್ಲಿ, ಆಟ ಆಡಿ ಬರ್ಲಿ. ಗೊಬ್ಬರ ಹಾ ಎರಿ ಗೊಬ್ಬರ ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ, ಎಂಥ ಬೆಳೆಯ ಅಬ್ಬರ ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ, ಎಂಥ ಬೆಳೆಯ ಅಬ್ಬರ. ಎಲ್ಲಾರು ಬಂದ್ರಿಲ್ಲೋ? ಹೌದಾ? ಈಗ ಸುಮ್ ಗಪ್ಪ ಕುಂತು ಈ ರೆಕಾರ್ಡ್ ಹಾಕ್ತೀನಿ ಕೇಳ್ರ, ಚಲು ಮಾಡ್ಲಿ, ಗಪ್ಪ ಕುಂತ ಕೇಳ್ರ. ಈ ಗ್ರಾಮದ ಮಹಿಳಾ ಸ್ವಸಹಾಯ ಸಂಘದ ಎಲ್ಲಾ ಸದಸ್ಯರಿಗೆ ನಮಸ್ಕಾರಗಳು. ಒಬ್ಬ ಜವಾಬ್ದಾರಿಯುತ ಕೃಷಿ ಅಧಿಕಾರಿಯಾಗಿ ನಾನು ಇವತ್ತಿನ ದಿವಸ ನಿಮಗೆಲ್ಲ ಕೆಲವು ಸರಳವಾದ ವಿಚಾರಗಳನ್ನು ಹೇಳಿ ಹೋಗೋಣ ಅಂತ ಬಂದಿನಿ. ನಾನು ಹೇಳುವಂತ ಕೆಲವು ವಾಸ್ತವ ಸಂಗತಿಗಳ ಬಗ್ಗೆ ನೀವು, ನಿಮ್ಮ ಕುಟುಂಬದವರು ಮತ್ತು ಗ್ರಾಮಸ್ಥರು ತಣ್ಣಗ ಕೂತು ಯೋಚನೆ ಮಾಡಿದ್ರ ಸರಿಯಾದದ್ದೇನು ಅನ್ನೋದು ನಿಮಗೇ ಗೊತ್ತಾಗ್ತದೆ. ಹೆಚ್ಚು ಇಳುವರಿಯ ಬೆನ್ ಹತ್ತಿರುವ ನಾವು ರಸಗೊಬ್ಬರ ಔಷಧಿಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಒಂದು ದೃಷ್ಟಿಯಿಂದ ಸದ್ಯದ ಪರಿಸ್ಥಿತಿಯೊಳಗ ಅದು ಬೇಕಾಗ್ಯದ. ಆದ್ರೆ ಒಂದು ತಲೆನೋವಿನ ಗುಳಿಗೆಯನ್ನ ನಾವು ತಗೊಂಡಾಗ ಹೆಂಗ ಸೈಡ್ ಎಫೆಕ್ಟ್ಸ್ ಇರ್ತಾವೋ ಅದೇ ರೀತಿ ರಾಸಾಯನಿಕಗಳನ್ನ ಬಳಸಿದಾಗ ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತಾವ. ಮ್ಯಾಲಿನ ಮೇಲ ಇವನ್ನ ಉಪಯೋಗ ಮಾಡಿದ್ರಿಂದಾಗಿ ಸೈಡ್ ಎಫೆಕ್ಟ್ಸ್ ಮೇನ್ ಎಫೆಕ್ಟ್ಸ್ ಆಗಿ ಬದಲಾವಣೆ ಆಗ್ತಾವ. ಹಂಗಾದಾಗ ನಮ್ಮ ಕೃಷಿ ಉತ್ಪಾದನೆ ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲ, ಗುಣಮಟ್ಟ ಕೂಡ ಬಹಳ ಕಡಿಮೆ ಆಗ್ತದೆ. ಅದಕ್ಕ ನಾವು ನಮ್ಮ ಹಿರಿಯರು ಮಾಡುತ್ತಿದ್ದಂತ ಒಕ್ಕಲತನದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನೋಡಬೇಕಾಗದ. ಅವರು ಸೆಗಣಿ ಗೊಬ್ಬರ, ತಿಪ್ಪಿ ಗೊಬ್ಬರ ಭೂಮಿಗೆ ಹಾಕ್ತಿದ್ರು, ಗಿಡ ಮರಗಳನ್ನು ಬೆಳೆಸ್ತಿದ್ರು, ಜಮೀನನ್ನ ಪಡ ಬಿಡ್ತಿದ್ರು. ಹಿಂಗಾಗಿ ಯಾವುದೇ ರಾಸಾಯನಿಕ ಇರಲಾರದೆ ಅವರು ಅಗದಿ ಕಸುವಿರುವಂತಹ ಬೆಳೆಯನ್ನ ಪಡ್ಕೋತಿದ್ರು. ಇವತ್ತಿನ ಪರಿಸ್ಥಿತಿ ಬೇರೆ ಆಗ್ಯದ. ರಾಸಾಯನಿಕ ಇರಲಾರದೆ ಕೃಷಿ ಸಾಧ್ಯನೇ ಇಲ್ಲ ಅನ್ನುವಂತ ಹಂತವನ್ನ ನಾವು ಮುಟ್ಬಿಟ್ಟಿವಿ. ತೊಗರಿಗೆ ಸಾರಜನಕ ರಂಜಕ ಕೊಡದೇ ಇದ್ರೆ ನಡೆಯೋದೇ ಇಲ್ಲ ಅಂತ ತಿಳ್ಕೊಂಡಿವಿ. ಅದು ಖರೆ ಇರಬಹುದು, ಆದ್ರೆ ಇಂಥ ಪೋಷಕಾಂಶಗಳ ಮೂಲಗಳು ಸಾಕಷ್ಟು ಅದಾವ ಅನ್ನೋದನ್ನ ನಾವು ತಿಳ್ಕೋಬೇಕು. ನೇರವಾದ ಗೊಬ್ಬರಗಳು, ಕಾಂಪ್ಲೆಕ್ಸ್ಗಳು ಸಾಕಷ್ಟು ಅದಾವ. ಅವು ನಮಗೆ ಎಷ್ಟು ಬೇಕು ಅಂತ ಲೆಕ್ಕ ಹಾಕಿ ಬೆಳೆಗಳಿಗೆ ಒದಗಿಸಬಹುದು. ಇದಲ್ಲದೆ ಕಾಂಪೋಸ್ಟ್, ಎರೆಗೊಬ್ಬರ, ಬೆಳೆಯ ಉಳಿಕೆಗಳು ಅಂದ್ರೆ ದಂಟು, ಕಟ್ಟಿಗೆ, ಹೊಟ್ಟು, ಗಿಡಮರಗಳ ತಪ್ಪಲ, ಇವೆಲ್ಲದರಾಗ ಬೆಳೆಗಳಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಇದ್ದೇ ಇರ್ತಾವು. ಇವನ್ನ ನಾವು ನಮ್ಮ ಹೊಲಕ್ಕೆ ಹಾಕೋದ್ರಿಂದ ಯಾವ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇನ್ನೊಂದು ವಿಶೇಷ ಏನಂದ್ರೆ ಇಂಥ ಅಮೂಲ್ಯವಾದ ಪರಿಸರ ಸ್ನೇಹಿ ಪೋಷಕಾಂಶಗಳ ಮೂಲಗಳು ನಮ್ಮಲ್ಲೇ ಅದಾವು. ಅವನ್ನ ಹುಡುಕೋತಾ ನಾವು ಬೇರೆ ಕಡೆಗೆ ಹೋಗಬೇಕಾಗಿಲ್ಲ, ಖರ್ಚು ಮಾಡಬೇಕಾಗಿಲ್ಲ, ಅವು ನಮಗೆ ಸಿಗ್ತಾವೋ ಇಲ್ಲೋ ಅಂತ ಆತಂಕ ಪಡಬೇಕಾಗಿಲ್ಲ. ಎಲ್ಲ ನಿಮ್ಮಲ್ಲೇ ಅದ, ಅದನ್ನ ನೀವು ಕಂಡುಕೊಂಡು ಜಾರಿ ತರಬೇಕಾಗಿದೆ ಅಷ್ಟೆ. ಕೊನೆಯದಾಗಿ ಒಂದು ತತ್ವಪದ ಸಾಲು ನನಗೆ ನೆನಪಾಗ್ತದೆ, ಅದನ್ನಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ, ಕೇಳ್ರಿ. ಶಿವ ನಿನ್ನೋಳು ಹಾನೋ ನೀನೋಡಿಲ್ಲೋ, ನಿನಗದು ತಿಳದಿಲ್ಲೋ, ಶಿವ ನಿನ್ನೋಳು ಹಾನೋ ನೀನೋಡಿಲ್ಲೋ, ನಿನಗದು ತಿಳದಿಲ್ಲೋ. ನಿಮ್ಮೊಳಗ ಇರೋ ಶಿವನನ್ನ ಅರಿತು ಕಾಯಕ ಮಾಡಿದ್ರೆ ನಿಮ್ಮ ಬಾಳು ಬಂಗಾರ ಆಗೋದ್ರೊಳಗ ಯಾವ ಸಂಶಯನೂ ಇಲ್ಲ. ಹೊಲದಾಗಿನ ಬೆಳೆಯ ಉಳುಕಿ ಆಗತಾದ ನಿನಗ ಘಳಿಕೆ, ಹೊಲದಾಗಿನ ಬೆಳೆಯ ಉಳುಕಿ ಆಗತಾದ ನಿನಗ ಘಳಿಕೆ. ದನದ ಮೂತ್ರ ಸಗಣಿ ಗೊಬ್ಬರದಾಗ ಪೋಷಕ ಅದವದಾರ, ದನದ ಮೂತ್ರ ಸಗಣಿ ಗೊಬ್ಬರದಾಗ ಪೋಷಕ ಅದವದಾರ. ಯಾವುದನ್ನು ಮಾಡದೆ ಹಾಳು ಮಾಡು ಎರೆ ಹುಳದ ಕಾಲು, ಯಾವುದನ್ನು ಮಾಡದೆ ಹಾಳು ಮಾಡು ಎರೆ ಹುಳದ ಕಾಲು, ಎರಿ ಗೊಬ್ಬರ ಎರಿ ಗೊಬ್ಬರ. ಕೇಳಿದ್ರಲ್ಲಪ್ಪ ಈ ಕರೆ ತಿಳಿತಾ, ಇನ್ನು ಮುಂದೆ ಏನ್ ಮಾಡಬೇಕು ಅಂತ ನೀವಾ ವಿಚಾರ ಮಾಡ್ರಿ, ನಡೀರಿ ನಮ್ಮ ಮನೆ ಕಡೆ ಹೋಗಂ. ಎಳ್ಳು ನೀರು ಕೊಟ್ಟು ಹುಳಕ ಮಾಡಬೇಕು ಸತತ ಜ್ವಾಕಿ, ಎಳ್ಳು ನೀರು ಕೊಟ್ಟು ಹುಳಕ ಮಾಡಬೇಕು ಸತತ ಜ್ವಾಕಿ. ಹಾವು ಹೆಗ್ಗಣ ಬಾರದಾಂಗ ಕಾಯಬೇಕು ಹುಳವ ಚಂದ, ಹಾವು ಹೆಗ್ಗಣ ಬಾರದಾಂಗ ಕಾಯಬೇಕು ಹುಳವ ಚಂದ. ಮನಸ್ಸು ಇಟ್ಟು ಸಾಕಿಕೊಂಡರ ಮೇಲೆ ತಾವ ಬಾರಿ ಗೊಬ್ಬರ, ಮನಸ್ಸು ಇಟ್ಟು ಸಾಕಿಕೊಂಡರ ಮೇಲೆ ತಾವ ಬಾರಿ ಗೊಬ್ಬರ, ಎರಿ ಗೊಬ್ಬರ ಎರಿ ಗೊಬ್ಬರ ಎರಿ ಗೊಬ್ಬರ. ಗಂಗಿ, ನಾ ಏನೋ ತಿಳ್ಕೊಂಡಿದ್ದೆ ನಿನಗ. ಏನು? ಭಾರಿ ಶಾಣಕ್ಕಿದಿ ಬಿಡು ನೀನು, ಕುಂತಲ್ಲೇ ಎಲ್ಲರಿಗೂ ಕರೆಸಿ ಮಾಹಿತಿ ತಗೊಂತಿದಿ. ಇರಬೇಕ ನಿನ್ನಂತ ಮುತ್ತಿನ ಹೆಣತಿ, ಬೆಳಗಾಕ ಅಕ್ಕಲದ ಹಣತಿ. ಇರಬೇಕು ನಿನ್ನಂತ ಮುತ್ತಿನ ಹೆಣತಿ, ಬೆಳಗಾಕ ಅಕ್ಕಲದ ಹಣತಿ. ನಡಿಚಲುವಿ ನಡಿಚಲುವಿ ನಡಿಚಲುವಿ ನಡಿಚಲುವಿ, ರಸಗೊಬ್ಬರದ ಹಂಗ ನಮಗಿನ್ಯಾಕ, ರಸಗೊಬ್ಬರದ ಹಂಗ ನಮಗಿನ್ಯಾಕ. ನಡಿ ಹೋಗೋಣ ತೊಗರಿ ಬಿತ್ತಲಾಕ, ನಡಿ ಹೋಗೋಣ ತೊಗರಿ. ನಿನ್ನಂತವ್ರು ಊರಿನಾಗ ನಾಲ್ಕು ಮಂದಿ ಇದ್ರ ಸಾಕು ನೋಡು, ಊರು ಉದ್ದಾರ ಆಗಿಬಿಡ್ತೈತಿ. ಊರು ಉದ್ದಾರ ಆಗದಿರ್ಲಿ, ಈಗ ನೀ ಉದ್ದಾರ ಆಗೋ ವಿಚಾರ ಏನಾಯ್ತು ಹೇಳು. ಸಾಹೇಬ್ರು ಹೇಳದಂಗ ಮಾಡುದು. ಈ ಸಲ ಇಷ್ಟಾಯ್ತಲ್ಲ, ಮುಂದಿನ ವರ್ಷ ನೋಡಿನಿ. ಹೌದಾ? ಮುಂದಿನ ವರ್ಷ ಏನ್ ಮಾಡವ? ಏನ್ ಮಾಡ್ತೀವಿ ಅಂದ್ರ, ನಮ್ಮ ಹೊಲಕ್ಕೆ ಬೇಕಾದ ಗೊಬ್ಬರ, ಎಣ್ಣೆ, ಬೀಜ ಎಲ್ಲಾ ನಾವೇ ಮಾಡ್ಕೋತೀವಿ ನೋಡು. ಹೌದಲ್ಲ? ಸರ್ಕಾರದವ್ರು ಕೊಡ್ಲಿ ಅಂತ ಹೇಳಿ ಕಾಯೋದೇ ಇಲ್ಲ. ನಮಗೆ ತಿಳಿಲಾರ್ದಕ್ಕ ಸರ್ಕಾರಕ್ಕೆ ಏನೇನೋ ಅಂದಿವಿ. ಇನ್ನು ಮುಂದ ನಮ್ಮ ಭೂಮಿ ತಾಕತ್ತು ತಿಳ್ಕೊಂಡು ಒಕ್ಕಲತನ ಮಾಡಿದ್ರ ಅದ್ ಹೆಂಗ್ ಬೆಳೆದಿಲ್ಲ ಅಂತೀನಿ. ನಮ್ಮಪ್ಪ ಇದೇ ಭೂಮ್ಯಾಗ ನೂರ್ನೂರು ಚೀಲ ಮಾಲ್ ಬೆಳೆದಿಲ್ಲ, ನಾನು ನೂರು ಚೀಲ ಬೆಳೆದ ತೀರ್ತೀನಿ. ಹೌದು. ಅಷ್ಟ ಅಲ್ಲ ಗಂಗಿ, ಎಲ್ಲಾ ಊರಾಗ ಒಂದೊಂದು ಸಂಘ ಕಟ್ಟಿ ಅವರಿಗೂ ತಿಳಿಸ್ತೇವೆ. ಏನಂತ? ರೈತರೆಲ್ಲ ನಮ್ಮಂಗ್ ಒಕ್ಕಲತನ ಮಾಡಿದ್ರ ಉರುಳ್ ಹಾಕೊಂಡು ಎಣ್ಣೆ ಕುಡಿದು ಸಾಯು ಪ್ರಸಂಗನ ಬರುವುದಿಲ್ಲ. ಹೌದು, ಹೆಂಡತಿ ಮಕ್ಕಳಿಗೆ ಪರದೇಶಿ ಮಾಡಿ ಸರ್ಕಾರದವರು ಕೊಡೋ ರೊಕ್ಕದಿಂದ ಜೀವನ ನಡೆಸುವಂತ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ತಿಳಿತಾ? ಅಬಾ ಬಾ ಬಾ ಬಾ ಹಿರಿಯ, ಏಟರ ಬದಲಾದಿಲ್ಲ, ಈಟ್ ಜಲ್ದಿ. ಹ್ಞೂ ಮತ್ತ ನಮ್ಮ ಕಿಸ್ಮತ್ದೊಳಗ ದೇರ್ ಹೈ ಅಂಧೇರ್ ನಹಿ ಹೈ ಅಂತ ಗೊತ್ತಾಯ್ತಿಲ್ಲ? ಗೊತ್ತಾಯ್ತು ಗೊತ್ತಾಯ್ತು. ಈಗ ಅಂಧೇರ್ ಆಗ್ಲಿಕ್ಕತ್ತದ, ಮನಿ ಕತ್ತಲ ಇಡುದು ಬೇಡ, ಲೈಟ್ ಹಾಕಿ ದೀಪ ಹಚ್ಚಿ ಬೆಳಕ್ ಮಾಡು. ನಡಿ ನಡಿ ನಡಿ ನಡಿ ಚಲುವ ನಡಿ ಚಲುವೆ ನಡಿ ಚಲುವ ಹೋಗೋಣ ನಾವು ಬಿತ್ತಲಾಗ ಬಂಗಾರದಂಥ ಬೆಳಿ ಬೆಳಿಲಾಗ ಹೋಗೋಣ ನಾವು ಬಿತ್ತಲಾಗ ಬಂಗಾರದಂಥ ಬೆಳಿ ಬೆಳಿಲಾಗ ಹೋಗೋಣ ನಾವು ಬಿತ್ತಲಾಗ ಬಂಗಾರದ. ನಡಿರಿ ಅಣ್ಣ ನಮ್ಮ ಜೋಡಿ ಒಕ್ಕಲ್ತನ ಮಾಡೋಣ ಎಲ್ಲರೂ ಕೂಡಿ, ನೀವು ನಡಿರಿ ಅಣ್ಣ ನಮ್ಮ ಜೋಡಿ ಒಕ್ಕಲ್ತನ ಮಾಡೋಣ ಎಲ್ಲರೂ ಕೂಡಿ, ಒಕ್ಕಲ್ತನ ಮಾಡೋಣ ಎಲ್ಲರೂ ಕೂಡಿ. ಬೇಕಾಗಲ್ಲ ನಮ್ಮಲ್ಲಿ ಐತೆಲ್ಲ, ಹೊರಗಿನ ವಸ್ತು ನಮ್ಗ ಬೇಕಾಗಿಲ್ಲ. ಬೇಕಾಗಲ್ಲ ನಮ್ಮಲ್ಲಿ ಐತೆಲ್ಲ, ಹೊರಗಿನ ವಸ್ತು ನಮ್ಗೆ ಬೇಕಾಗಿಲ್ಲ. ನೀವು ನಡೀರಿ ಅಣ್ಣ ನಮ್ಮ ಜೋಡಿ ಒಕ್ಕಲ್ತನ ಮಾಡೋಣ ಎಲ್ಲರೂ ಕೂಡಿ, ನೀವು ನಡೀರಿ ಅಣ್ಣ ನಮ್ಮ ಜೋಡಿ ಒಕ್ಕಲ್ತನ ಮಾಡೋಣ ಎಲ್ಲರೂ ಕೂಡಿ, ಒಕ್ಕಲ್ತನ ಮಾಡೋಣ ಎಲ್ಲರೂ ಕೂಡಿ, ಒಕ್ಕಲ್ತನ ಮಾಡೋಣ ಎಲ್ಲರೂ ಕೂಡಿ, ಒಕ್ಕಲ್ತನ ಮಾಡೋಣ ಎಲ್ಲರೂ. ಮಹೇಶ್ ಪಾಟೀಲ್, ಕುಮಾರ್ ಅಗದಿ, ಬಸವರಾಜೇಶ್ವರಿ ಹಿರೇಮಠ. ಸಂಗೀತ ಸಂಯೋಜನೆ ಹಾಗೂ ಗಾಯನ ಫಕೀರೇಶ್ ಅಣವಿ. ಹಾಡುಗಳನ್ನು ಹಾಡಿದವರು ವಿರೂಪಾಕ್ಷಯ್ಯ ವಂದಲಿ, ಕವಿತಾ ಮಠಪತಿ. ವಾದ್ಯ ಸಹಕಾರ ತಬಲ ಶಾಂತಿಲಿಂಗ ಹೂಗಾರ್ ದೇಸಾಯಿ ಕಲ್ಲು, ವಾಯ್ಲಿನ್ ರೇವಣಪ್ಪ ಕುಂಕುಮಕಾರ್, ಕೀಬೋರ್ಡ್ ಕುಮಾರ್ ಎಫ್ ಕಣವಿ. ಹಾಡುಗಳ ಧ್ವನಿಮುದ್ರಣ ಶೇಖ್ ಅಬ್ದುಲ್ಲಾ ಖಾಜಿ, ಆರ್ತಿ ನಾಯಕ್. ಪರಿಕಲ್ಪನೆ, ಹಾಡುಗಳ ರಚನೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರೂಲ್. ಇದುವರೆಗೆ ರೂಪಕ ರಸಗೊಬ್ಬರ ಪ್ರಸಾರವಾಯಿತು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕಲಬುರಗಿಯ ಕೃಷಿ ಇಲಾಖೆಯಿಂದ ಬಂದಿರುವಂತಹ ಪ್ರಕಟಣೆ ಇಲ್ಲದ, ಇ ಕೆವೈಸಿ ಕುರಿತಾದಂತಹ ಒಂದಿಷ್ಟು ಮಾಹಿತಿ ಇಲ್ಲದ, ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯೊಳಗೆ 10,000 ರೂಪಾಯಿಗಳ ಆರ್ಥಿಕ ಸೌಲಭ್ಯ ಪಡೆಯುವಂತಹ ರೈತ ಫಲಾನುಭವಿಗಳು ಇ ಕೆವೈಸಿ ಮಾಡಿಸುವುದು ಕಡ್ಡಾಯ ಆಗಿದೆ. ಈ ಕೆವೈಸಿ ಮಾಡಿಸಿಕೊಳ್ಳದ ಫಲಾನುಭವಿಗಳಿಗೆ ಮುಂದೆ 10,000 ರೂಪಾಯಿಗಳ ಆರ್ಥಿಕ ಸೌಲಭ್ಯ ದೊರೆಯುವುದಿಲ್ಲ. ಇಲ್ಲಿ ತನಕನೂ ಇ ಕೆವೈಸಿ ಮಾಡಿಸದೇ ಇರುವಂತಹ ರೈತ ಫಲಾನುಭವಿಗಳು ತಮ್ಮ ಆಧಾರ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆಗೆ ಜೋಡಣೆಯಾಗಿರುವ ಮೊಬೈಲ್ ಸಂಖ್ಯೆಗಳ ಜೊತೆಗೆ ಈ ಮುಂದೆ ಹೇಳುವಂತಹ ವಿಧಾನಗಳಲ್ಲಿ ಇ ಕೆವೈಸಿ ಮಾಡಬಹುದು. ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ, ಗ್ರಾಮ ಒನ್ ಕೇಂದ್ರ, ಸಾಮಾನ್ಯ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಅಥವಾ ಒಟಿಪಿ ಮೂಲಕ ಇ ಕೆವೈಸಿ ಮಾಡಿಸಬಹುದು. ಫಲಾನುಭವಿಗಳು ಸ್ವತಃ ತಾವೇ ಪಿಎಂ ಕಿಸಾನ್ ಪೋರ್ಟಲ್ ಮೂಲಕ ಮೊಬೈಲ್ಗೆ ಒಟಿಪಿ ಪಡೆದು ಇ ಕೆವೈಸಿ ಮಾಡಬಹುದು. ತಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಮಾಡಿ ಪೋಸ್ಟಲ್ ಅಕೌಂಟ್ ತೆರೆಯುವ ಮೂಲಕ ಪಿಎಂ ಕಿಸಾನ್ ಇ ಕೆವೈಸಿಯನ್ನ ತ್ವರಿತವಾಗಿ ಮಾಡಿಕೊಳ್ಳಬಹುದು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಪಿಎಂ ಕಿಸಾನ್ ಮೊಬೈಲ್ ಆಪ್ ಪ್ಲೇಸ್ಟೋರ್ನೊಳಗ ಲಭ್ಯದ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಆಪ್ ಮೂಲಕ ಸ್ವತಃ ಫಲಾನುಭವಿಗಳೇ ಮುಖ ಚಹರೆ ತೋರಿಸುವ ಮೂಲಕ, ಅಂದ್ರ ಫೇಷಿಯಲ್ ಆಥೆಂಟಿಕೇಶನ್ ಅಂತ ಹೇಳಿ ಇದನ್ನ ಕರೀತಾರ, ಈ ಮೂಲಕ ಈ ಕೆವೈಸಿಯನ್ನ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನ ಭೇಟಿ ಮಾಡಬಹುದು. ಕೊನೆಯಲ್ಲಿ ಕೇಳಿ ಗದಗ್ ಬೆಟಗೇರಿಯ ಮಾರುತೆಪ್ಪ ಬಿ ಭಜಂತ್ರಿ ಮತ್ತು ಸಂಗಡಿಗರಿಂದ ಸನಾದಿವಾದನ.